ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಸಮಯ 6:50. ಮೈಸೂರು ಎಫ್ಎಂ 100.6. ಕೃಷಿ ರಂಗ ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಎಬಿಎಆರ್ಕೆ, ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಎಬಿಎಆರ್ಕೆ. ಎಬಿಎಆರ್ಕೆ ಯೋಜನೆಯಲ್ಲಿ ಬಿಪಿಎಲ್ ಪಡಿತರ ಕಾರ್ಡ್ ಹೊಂದಿರುವ ಕುಟುಂಬಗಳು ಹಾಗೂ ರಾಷ್ಟೀಯ ಸ್ವಾಸ್ಥ್ಯ ಬೀಮಾ ಯೋಜನೆಯಲ್ಲಿ ನೋಂದಾಯಿತ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ. ಎಪಿಎಲ್ ಕುಟುಂಬಗಳಿಗೆ ಸಹಪಾವತಿ ಆಧಾರದ ಮೇಲೆ ಪ್ಯಾಕೇಜ್ ದರದಲ್ಲಿ ಶೇಕಡ 30% ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಭರಿಸುವುದು. ಎಬಿಎಆರ್ಕೆ ಕಾರ್ಡ್ ಕಡ್ಡಾಯವಲ್ಲ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು, ಹದಿಹರೆಯದವರಿಗೆ ಆಪ್ತ ಸಮಾಲೋಚನೆ ಮತ್ತು ಸಾರ್ವಜನಿಕರಿಗೆ ಯೋಗ ಶಿಕ್ಷಣ ಶಿಬಿರಗಳು, ಕುಟುಂಬ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಅರ್ಹ ದಂಪತಿಗಳಿಗೆ ತಾತ್ಕಾಲಿಕ ಮತ್ತು ಶಾಶ್ವತ ಗರ್ಭನಿರೋಧಕ ವಿಧಾನಗಳ ಸೇವೆ ನಿಗದಿತ ಸಮಯದಲ್ಲಿ ಉಚಿತ, ಕಣ್ಣು, ಕಿವಿ, ಮೂಗು, ಗಂಟಲು ಮತ್ತು ಬಾಯಿ ಸಂಬಂಧಿ ರೋಗಗಳಿಗೆ ತಪಾಸಣೆ, ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲ್ಮಟ್ಟದ ಆಸ್ಪತ್ರೆಗೆ ಕಳಿಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕ್ಷಯ ರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸುವುದರ ಜೊತೆಗೆ ಪೌಷ್ಟಿಕ ಆಹಾರ ಸೇವನೆಯೂ ಅಷ್ಟೇ ಮುಖ್ಯ. ಅಪೌಷ್ಟಿಕತೆಯಿಂದ ಬಳಲುತ್ತಿರುವವರಲ್ಲಿ ಕ್ಷಯರೋಗದ ಸಾಧ್ಯತೆ 3 ಪಟ್ಟು ಹೆಚ್ಚು. ಚಿಕಿತ್ಸೆಯ ಸಮಯದಲ್ಲಿ ಪೌಷ್ಟಿಕ ಆಹಾರ ಸೇವಿಸದಿದ್ದರೆ ಮಾತ್ರೆಗಳ ಅಡ್ಡ ಪರಿಣಾಮ ಹೆಚ್ಚಾಗಬಹುದು. ಮಾತ್ರೆಗಳ ಜೈವಿಕ ಲಭ್ಯತೆ ಕಡಿಮೆಯಾಗಬಹುದು. ಕ್ಷಯರೋಗ ತೀವ್ರವಾಗಬಹುದು. ಎಚ್ಚರ. ನಿಕ್ಷಯ ಪೋಷಣ್ ಯೋಜನೆ ಅಡಿ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಡಿಸೆಂಬರ್ 6 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ರಸಮೇವಿನ ತಯಾರಿಕೆ ಹಾಗೂ ಪೌಷ್ಟಿಕಾಂಶಗಳ ನಿರ್ವಹಣೆ ಕುರಿತು ಮೈಸೂರು ಹಾಲು ಒಕ್ಕೂಟದಲ್ಲಿ ಮೇವು ಮತ್ತು ಪಶು ಆಹಾರ ವಿಭಾಗದಲ್ಲಿ ಉಪವ್ಯವಸ್ಥಾಪಕರಾಗಿರುವ ಡಾ ಎಲ್ಆರ್ ಕರಿಬಸವರಾಜು ಅವರೊಂದಿಗೆ ಸಂದರ್ಶನ. ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶಗಳಂದ್ರೆ ಅದರಲ್ಲಿರ್ತಕ್ಕಂಥ ಜೋಳದ ಕಡ್ಡಿ ಅಥವಾ ಭತ್ತದ ಹುಲ್ಲು ಅದು ಚೆನ್ನಾಗಿ ಒಣಗಿರಬೇಕು. ಅಂದ್ರೆ ಸರಿ ಸುಮಾರು ಶೇಕಡ ಅದರಲ್ಲಿರ್ತಕ್ಕಂಥ ತೇವಾಂಶ 10ಕ್ಕಿಂತ ಕಡಿಮೆ ಇದ್ದಾಗ ಏನಾಗುತ್ತೆ, ನಾವು ಶೇಖರಣೆ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಡಿಸೆಂಬರ್ 7 ಮಂಗಳವಾರ ಮಣ್ಣು ಪರೀಕ್ಷೆ ಮತ್ತು ಮಣ್ಣು ಮಾದರಿ ವಿಶ್ಲೇಷಣೆಗಾಗಿ ಸಂಗ್ರಹಣಾ ವಿಧಾನಗಳನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿರುವ ಡಾ ಎಸ್ವಿ ಮಮತಾ ಅವರೊಂದಿಗೆ ಸಂದರ್ಶನ. ಈ ಸೂಕ್ಷ್ಮಾಣು ಜೀವಿಗಳಿಗೆ ನಾವು ಕೊಳೆಸುವ ಜೀವಿಗಳು ಅಂತ ಹೇಳ್ತೀವಿ, ಅಂದ್ರೆ ವಿಭಜಕರು ಅಥವಾ ಡಿಕಂಪೋಸರ್ಸ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಇವುಗಳ ಕೆಲಸ ತುಂಬಾ ಪ್ರಮುಖವಾದಂತಹ ಒಂದು ಕಾರ್ಯವನ್ನು ಮಾಡ್ತಾ ಇರ್ತವೆ. ಡಿಸೆಂಬರ್ 8 ಬುಧವಾರ ಬದನೆ ಹಾಗೂ ಕುಂಬಳ ಜಾತಿಯ ತರಕಾರಿ ಬೆಳೆಗಳಲ್ಲಿ ಸಮಗ್ರ ಕೀಟ ನಿರ್ವಹಣೆ ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಜಿಕೆ ರಾಮೇಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಈ ಸಂದರ್ಶನದ ಮುಂದುವರೆದ ಭಾಗ ಡಿಸೆಂಬರ್ 9 ಗುರುವಾರ. ಕೀಟಗಳನ್ನ ಫಸ್ಟ್ ಅವು ಆಕರ್ಷಿಸ್ತವೆ, ಅದ ವಾಸನೆಯಿಂದ ಇರಬಹುದು ಅಥವಾ ಬಣ್ಣದಿಂದ ಇರಬಹುದು. ಈ ವಾಸನೆಯಿಂದ ಆಕರ್ಷಿಸುವಂತಹ ಕೆಲವು ಬೆಳೆಗಳ ಅಂತಂದ್ರೆ ಈಗ ನಮ್ಮ ಕುಂಬಳ ಜಾತಿಯ ತರಕಾರಿಗಳಲ್ಲಿ ಅಥವಾ ಟೊಮೆಟೋದಲ್ಲಿ ಹರಳು ಅಥವಾ ಹೌಡ್ಲ. ಡಿಸೆಂಬರ್ 10 ಶುಕ್ರವಾರ ನಂಜನಗೂಡು ತಾಲೂಕು ಸುತ್ತೂರಿನಲ್ಲಿರುವ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಚಟುವಟಿಕೆಗಳನ್ನು ಕುರಿತು ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಎಚ್ ವಿ ದಿವ್ಯಾ ಅವರೊಂದಿಗೆ ಸಂದರ್ಶನ. ಅಲ್ಲಿ ಹಲವಾರು ಮೆಷಿನ್ಗಳಿದಾವೆ, ಹುರಿಯೋದಕ್ಕೆ ಇರ್ಬೋದು, ಒಂದು ಲಾರ್ಜ್ ಸ್ಕೇಲ್ ಒಂದು ಮೆಷಿನ್ಗಳಿದಾವೆ, ಹಿಟ್ ಮಾಡೋ ಗಿರಣಿ ಇರ್ಬೋದು, ಅದನ್ನು ಸಹ ರೈತರು ಒಂದು ಸ್ವಸಹಾಯ ಸಂಘದ ಮೂಲಕ ಉಪಯೋಗಿಸಿಕೊಂಡು ಉತ್ಪಾದನೆ ಮಾಡಿ ಅವರು ಮಾರುಕಟ್ಟೆ ಮಾಡಬಹುದು. ಡಿಸೆಂಬರ್ 11 ಶನಿವಾರ ಮಿಶ್ರ ಕೃಷಿಯಲ್ಲಿನ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಎಚ್ ಡಿ ಕೋಟೆ ತಾಲೂಕು ಹಂಪಾಪುರ ಹೋಬಳಿ ಕೋಡಿ ಚಾಮನಹಳ್ಳಿಯ ಕೃಷಿಕ ಪಿ ಚಂದ್ರಕುಮಾರ್. ಈಗ ನೇಗಿಲು ಬಿಡುವ ಸಮಯ ಬರ್ತದೆ, ಒಂದೂವರೆ ತಿಂಗಳು ಎರಡು ತಿಂಗಳು ಅಂತದಲ್ಲಿ ಇರ್ತದೆ, ಅವಾಗ ನೇಗಿಲು ಬಿಡಬೇಕು ಆ ಟೈಮ್ಗೆ. ಆಗ ಏನ್ ಮಾಡೋದು ಅಂತಂದ್ರೆ ಸ್ವಲ್ಪ ರಾಸಾಯನಿಕ ಬಳಸಬೇಕು ಆ ಟೈಮಲ್ಲಿ, ನಾವು ಬಳಸಂಗಿಲ್ಲ ಅಂತ ಏನ್ ಹೇಳಂಗಿಲ್ಲ, ಸ್ವಲ್ಪ ರಾಸಾಯನಿಕ ಬಳಸಬೇಕು. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ಶಂಕರಣ್ಣ ಹೇಳ್ ರಾಜಣ್ಣ. ಏ ಕಮಲಕ್ಕ ನೆಟ್ಟಿತ್ತೋಕೆ ಸಂಜೆ ಹೋಗಕ್ಕಿಲ್ವತ್ತ, ಈಗ ರಾತ್ರಿ ಹೊತ್ತಾಗ ಬನ್ನಿ ಅಂತಂದವಳೆ. ಯಾಕಂತೆ? ಅದೇನು ಯುವತಿ ಮಂಡಳಿಯವ್ರಿಗೆ ಟ್ರೈನಿಂಗ್ ಕೊಡಕ್ ಹೋದಳಂತೆ. ಆ ಹೇಳ್ತಾ ಇದ್ಲುಕ್ಕಪ್ಪ, ಅದೇನ ಅದ್ರ ಜೊತೆಗೆ ಸ್ತ್ರೀ ಶಕ್ತಿ ಅವರಲ್ಲಪ್ಪ, ಅವ್ರಿಗೂ ಟ್ರೈನಿಂಗ್ ಕೊಡಕ್ ಹೋದಳಂತೆ. ಓ ನೋಡಪ್ಪ ಶಂಕರಣ್ಣ ರಾಜಣ್ಣ, ಇನ್ಮೇಲೆ ಕಾಫಿ ತಿಂಡಿ ಟೈಮಿಗ್ ನೀವು ಬರ್ಬೇಡಿ. ಯಾಕಪ್ಪ? ಅದೇ ನಂಗೊಸಿ ಕೆಲ್ಸ, ಅದೇ ಒಟ್ಟಿಗೆ ಊಟ ಟೈಮ್ಗೆ ಬಂದ್ಬಿಡಿ. ಓ ಸರಿ ಬಿಡು, ಊಟ ಮಾಡ್ಕೊಂಡು ಹರಟೆ ಹೊಡೆಯೋಣ. ಪ್ರತಿ ಭಾನುವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದ್ದ ತೋರಣ ಹೂರಣ ಈಗ ಅದೇ ದಿನ ರಾತ್ರಿ 9:00. ರೈತಾಪಿ ಜನರೇ ನಾಡಿನ ಒಡೆಯರು. ಬೆಳಿಗ್ಗೆ ಎಲ್ಲಿಗೆ ಹೋಗ್ತೀಯಾ? ಓ ಅದ ವಾರಕ್ಕೊಮ್ಮೆ ನಮ್ಮ ಕ್ಷೇಮ ಕೇಂದ್ರದಲ್ಲಿ ಯೋಗಾಭ್ಯಾಸ ಹೇಳ್ಕೊಡ್ತಾರೆ. ಅದ ಯಾವ್ದಪ್ಪ ಕ್ಷೇಮ ಕೇಂದ್ರ ಅಂದ್ರೆ? ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದಾವೆ. ನಮ್ಮ ಸಿಟಿ ಬ್ಯುಸಿ ಲೈಫ್ ನಿಂದ ಎಲ್ರಿಗೂ ಬಿಪಿ ಶುಗರ್ ಮೆಂಟಲ್ ಟೆನ್ಷನ್ ಹೆಚ್ಚಾಗ್ತಾ ಇರೋದ್ರಿಂದ ಯೋಗಾಭ್ಯಾಸ ಮಾಡಿದ್ರೆ ಇವೆಲ್ಲ ಕಡಿಮೆ ಆಗ್ತವೆ. ಯೋಗ ಕ್ಲಾಸ್ ಉಚಿತ. ಹಾಗಾದ್ರೆ ನಾನು ನಿನ್ ಜೊತೆ ಬರ್ತೀನಿ. ಹಾಗಾದ್ರೆ ಒಟ್ಟಿಗೆ ಹೋಗೋಣ. ಎಲ್ರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಎಬಿಎಆರ್ಕೆ ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಎಬಿಎಆರ್ಕೆ. ಪ್ರಾಥಮಿಕ ಮತ್ತು ಸಾಮಾನ್ಯ ದ್ವಿತೀಯ ಹಂತದ ಚಿಕಿತ್ಸೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ. ಕ್ಲಿಷ್ಟಕರ ದ್ವಿತೀಯ ಹಾಗೂ ತೃತೀಯ ಹಂತದ ಚಿಕಿತ್ಸೆಗಳಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ರೆಫರಲ್ ಆಧಾರದ ಮೇಲೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನಲ್ಲಿ ನೋಂದಾವಣೆಗೊಂಡ ಯಾವುದೇ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಚಿಕಿತ್ಸೆಯ ಸಂದರ್ಭದಲ್ಲಿ ಯಾವುದೇ ರೆಫರಲ್ ಅಗತ್ಯವಿಲ್ಲ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇಲ್ಲಿಗೆ ನಮ್ಮ ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮ ಮುಗಿಯಿತು. ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ರಸಮೇವಿನ ತಯಾರಿಕೆ ಹಾಗೂ ಪೌಷ್ಟಿಕಾಂಶಗಳ ನಿರ್ವಹಣೆ ಕುರಿತು ಮೈಸೂರು ಹಾಲು ಒಕ್ಕೂಟದಲ್ಲಿ ಮೇವು ಮತ್ತು ಪಶು ಆಹಾರ ವಿಭಾಗದ ಉಪವ್ಯವಸ್ಥಾಪಕರಾಗಿರುವ ಡಾಕ್ಟರ್ ಎಲ್ಆರ್ ಕರಿಬಸವರಾಜು ಅವರೊಂದಿಗೆ ಸಂದರ್ಶನವಿದೆ. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ಕೇಳುಗರೇ ಗಮನಿಸಿ, ನಾಳೆ ಮಧ್ಯಾಹ್ನ 12:45 ನಮ್ಮ ನಿಲಯದಿಂದ ನಮ್ಮ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ರುಮಟೈಡ್ ಆರ್ಥರೈಟಿಸ್ ಕುರಿತು ಸಂಧಿವಾತ ತಜ್ಞರಾದ ಡಾ ಬಿಎನ್ ಶಿವಪ್ರಸಾದ್ ಅವರೊಂದಿಗೆ ಮಾತುಕತೆಯನ್ನ ಕೇಳಬಹುದು. ಸಮಯ 7:00 ಆಗುತ್ತಲಿದೆ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪರಿಸರ ಸಂರಕ್ಷಣೆ ಹಾಗೂ ಹವಾಮಾನ ಬದಲಾವಣೆ ಕುರಿತು ಚರ್ಚೆ ಕೇಳಲಿದ್ದೀರಿ.